ಬರೀ ಆನಂದ ಮಾತ್ರ ಅಲ್ಲ, ಏ ಸಮಯ ಶೃಂಗಾರಮಯ, ಏ ಸಮಯ ಶೃಂಗಾರಮಯ, ಒಲವಿನ ಬಾಳಿನ ನವೋದಯ, ಈ ಸಮಯ ಆನಂದಮಯ. ಅತಿಯಾಗಿ ಬಳಿಸಾರೆ ಬರಲು, ನಿನ್ನಾಸೆ ಅತಿಯಾಗಿ ಬಳಿಸಾರೆ ಬರಲು, ನಾ ಪಡೆದೆ ನಿನ್ನಿಂದ ಸವಿಜೇನ ಬನಲು, ಈ ಸಮಯ ಶೃಂಗಾರಮಯ, ನೂತನ ಬಾಳಿನ ಶುಭೋದಯ, ಈ ಸಮಯ ಆನಂದಮಯ. ಹರಡಿದೆ ಹಿಮವು, ಬೆಳ್ಳಿಯ ತೆರೆಯ ಹರಡಿದೆ ಹಿಮವು, ಮುತ್ತಿನ ಮಣಿಗಳ ಹೊತ್ತಿದೆ ಸುಮವು, ಮುತ್ತಿನ ಮಣಿಗಳ ಹೊತ್ತಿದೆ ಸುಮವು, ಸೋಲಿನ ಆಸರೆ ಬಯಸಿದೆ ಜೀವವು, ಕಮಲ ಆನಂದಮಯ, ನೂತನ ಬಾಳಿನ ಶುಭೋದಯ, ಸಮಯ ಆನಂದಮಯ. ನಾಳಿನ ಭಾಗ್ಯಕ್ಕೆ ಕಾದಿದೆ ಮಡಿಲು, ನಾಳಿನ ಭಾಗ್ಯಕ್ಕೆ ಕಾದಿದೆ ಮಡಿಲು.